AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೈತ ಬಾಂಧವರೇ, ಈಗ ಕೇಳಿ ವಿವಿಧ ಕೃಷಿ ಪರಿಕರಗಳನ್ನು ಖರೀದಿಸುವಾಗ ರೈತರು ಗಮನಿಸಬೇಕಾದ ಅಂಶಗಳು. ಈ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗಿನ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ವಿವಿಧ ಕೃಷಿ ಪರಿಕರಗಳನ್ನು ರೈತರು ಖರೀದಿಸುವಾಗ ಗಮನಿಸಬೇಕಾದಂತ ಒಂದು ಅಂಶಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ. ಸಾಕಷ್ಟು ಮಾಹಿತಿಯನ್ನ ಇವತ್ತು ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದಂತಹ ಪ್ರವೀಣ್ ಚೌಧರಿ ಸರ್ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಸಾಕಷ್ಟು ಮಾಹಿತಿಯನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ಹೇಳಿ ಸರ್, ಇವತ್ತು ನಮ್ಮ ಕೃಷಿಕರು ವಿವಿಧ ಕೃಷಿ ಪರಿಕರಗಳನ್ನ ಖರೀದಿಸುವಾಗ ಗಮನಿಸಬೇಕಾದಂತಹ ಒಂದು ಮುಖ್ಯವಾದ ಅಂಶಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ. ಈಗ ಗೊಬ್ಬರದ ಒಂದು ವಿಚಾರಕ್ಕೆ ಬಂದ್ರೆ, ಇವತ್ತು ರಾಸಾಯನಿಕ ಗೊಬ್ಬರಗಳ ಒಂದು ಬಳಕೆ ಸಾಕಷ್ಟು ಮಾಡ್ತಾ ಇದ್ದಾರೆ ನಮ್ಮ ಕೃಷಿಕರು. ಈಗೆಲ್ಲ ನೋಡಿದ್ರೆ ಯೂರಿಯಾ ಗೊಬ್ಬರ ಅಂದ್ರೆ ಸಾರಜನಕ ಗೊಬ್ಬರಗಳ ಒಂದು ಕೊರತೆ ಸಾಕಷ್ಟು ಕಡೆ ಇದೆ ಸರ್. ಸಾಕಷ್ಟು ನೀವು ಒದಗಿಸಿದ್ರು ಅಂದ್ರೆ ಮಿತಿಮೀರಿ ಬಳಕೆ ಆಗ್ತಾ ಇದೆ ಅಂತ ಎಲ್ಲ ಒಂದ್ ಕಡೆ ಅನ್ಸುತ್ತೆ ಸರ್. ಅಂದ್ರೆ ಇಂಥ ಒಂದು ರಾಸಾಯನಿಕ ಗೊಬ್ಬರಗಳನ್ನ ನಾವು ಖರೀದಿ ಮಾಡಬೇಕಾದ್ರೆ ಯಾವ ರೀತಿ ಮುಂಜಾಗ್ರತೆ ಕ್ರಮ ವಹಿಸಬೇಕು ಸರ್? ಕೆಲವು ಕಡೆ ಹೇಳ್ತಾರೆ ಕಳಪೆ ಒಂದು ಗೊಬ್ಬರ ಬರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಈ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಯಾಕೆ ಅಂತಂದ್ರೆ ಪ್ರತಿಯೊಬ್ಬ ರೈತನು ಕೂಡ ಈ ರಸಗೊಬ್ಬರಗಳ ಮೇಲೆ ಪೂರ್ಣ ಪ್ರಮಾಣದಲ್ಲಿ ಅವಲಂಬಿಸಿರ್ತಕ್ಕಂತಹ ಒಂದು ಪ್ರವೃತ್ತಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದ್ರೆ ಆದಷ್ಟು ನಾವು ಈ ರಸಗೊಬ್ಬರಗಳನ್ನ ಕಡಿಮೆ ಮಾಡ್ತಾ ಹೋಗ್ತಕ್ಕಂಥದ್ದು ಒಳ್ಳೇದು. ಕೆಲವು ರೈತರು ಹೇಳ್ತಾರೆ, ಹೌದು ಸರ್ ನೀವೇ ಇದನ್ನ ರಸಗೊಬ್ಬರ ಉಪಯೋಗಿಸ್ರಿ ಹಾಗೆ ಹೀಗೆ ಅಂತೇಳಿ 25-30 ವರ್ಷದಿಂದ ಹೇಳಿ ಈ ಕಡಿಮೆ ಮಾಡ್ರಿ ಅಂತ ನೀವೇ ಹೇಳ್ತಿದ್ರಾ, ಅವತ್ತಿನ ದಿವಸ ಇದನ್ನ ಮಾಡಬಾರ್ದಾಗಿತ್ತು ನೀವು ಅಂತಕ್ಕಂಥ ಒಂದು ಅಭಿಪ್ರಾಯ, ಅದು ತಪ್ಪು. ಯಾಕೆಂತಂದ್ರೆ ಆಗಿನ ಒಂದು 1960-70 ನಮ್ಮ ಪರಿಸ್ಥಿತಿ ಆಹಾರದ ಕೊರತೆ ಆಗಬಾರದು ಅನ್ನೋದು ಪ್ರಮುಖವಾದ ಒಂದು ಅಂಶ ಆಗಿತ್ತು. ಆದರೆ ಈ ಪ್ರಸ್ತುತ ಸನ್ನಿವೇಶದಲ್ಲಿ ನಮ್ಮ ಆಹಾರ ಭದ್ರತೆ ಸಾಕಷ್ಟಿದೆ, ಆಹಾರದ ಉತ್ಪಾದನೆ ಗಣನೀಯವಾಗಿ ಹೆಚ್ಚಾಗಿದೆ. ಹಾಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ಆಹಾರದ ಒಂದು ಲಭ್ಯತೆ ಈಗ ನಮ್ಮ ಭಾರತ ದೇಶದಲ್ಲಿ ಇದೆ. ಹಾಗಾಗಿ ನಾವು ಗುಣಮಟ್ಟದ ಬಗ್ಗೆ ನಾವು ಈಗ ಗಮನ ಹರಿಸ್ತಕ್ಕಂಥದ್ದು ಬಹಳ ಪ್ರಮುಖ. ಈ ಗುಣಮಟ್ಟದ ವಿಚಾರಕ್ಕೆ ಬಂದಾಗ ಆದಷ್ಟು ಈ ರಸಗೊಬ್ಬರಗಳನ್ನ ಕಡಿಮೆ ಮಾಡಬೇಕು. ಸಾವಯವ ಗೊಬ್ಬರಗಳು ಮತ್ತೆ ಈ ಕಾಂಪೋಸ್ಟ್ ಗೊಬ್ಬರಗಳಿರ್ಬೋದು ಮತ್ತೆ ಈ ಫಾರ್ಮ್ಯಾಡ್ ಮ್ಯಾನ್ಯೂರ್ FIM ಅಂತ ಹೇಳ್ತಕ್ಕಂತ ಹೇಳ್ತೀವಿ ಅವಿರ್ಬೋದು, ಜೈವಿಕ ಗೊಬ್ಬರಗಳಿರ್ಬೋದು, ಇವೆಲ್ಲವನ್ನ ನಾವು ಸ್ವಲ್ಪ ಹೆಚ್ಚಾಗಿ ಉಪಯೋಗಿಸ್ಬೇಕಾಗುತ್ತೆ. ಉಪಯೋಗಿಸಿದ್ದೇ ಆದಲ್ಲಿ ನಮ್ಮ ಗುಣಮಟ್ಟದ ಉತ್ಪನ್ನವನ್ನು ನಾವು ಪಡಿಬಹುದು. ಇದರಿಂದ ಒಂದು ನಮ್ಮ ಮಾಲಿನ್ಯಗಳನ್ನು ತಡೆಗಟ್ಟತಕ್ಕಂಥದ್ದು ಒಂದು, ಎರಡನೇದು ಒಳ್ಳೆಯ ಗುಣಮಟ್ಟದ ಉತ್ಪನ್ನ ಇರೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಸುಧಾರಣೆ ನಾವು ಕಾಣಬಹುದು, ಮತ್ತೆ ಜೊತೆಗೆ ಈ ಸಾವಯವ ಕೃಷಿನಲ್ಲಿ ಬೆಳೆದಿರತಕ್ಕಂತಹ ಉತ್ಪನ್ನಗಳಿಗೆ ಮೌಲ್ಯ ಹೆಚ್ಚಿರುತ್ತೆ. ಸೊ ಈ ಎಲ್ಲ ಮೂರು ಕಾರಣಗಳಿಂದ ನಾವು ಈ ಒಂದು ರಸಗೊಬ್ಬರವನ್ನ ಬಳಸ್ತಕ್ಕಂಥದ್ದು ಕಡಿಮೆ ಮಾಡತಕ್ಕಂಥದ್ದು ಒಂದು ಪ್ರಮುಖವಾದ ಅಂಶ ಅಂತ ಹೇಳ್ತೇನೆ. ಆದರೂ ಕೂಡ ಒಂದೇ ಬಾರಿಗೆ ಸಡನ್ ಆಗಿ ಈ ರಸಗೊಬ್ಬರವನ್ನ ನಿಲ್ಲಿಸಿ ಬೆಳೀತಕ್ಕಂಥದ್ದು ಸಾಧ್ಯತೆ ಇಲ್ಲ. ಯಾಕೆಂತಂದ್ರೆ ದಿಢೀರನೆ ನಾವು ಅದನ್ನ ನಿಲ್ಲಿಸ್ಬಿಟ್ಟು ನಾವು ಬೆಳೆದಿದ್ದೇ ಆದಲ್ಲಿ ನಮ್ಮ ಉತ್ಪಾದನೆಯಲ್ಲಿ ಗಣನೀಯವಾಗಿ ಕಡಿಮೆ ಆಗಿ ಆಹಾರದ ಕೊರತೆ ಆಗಿ ಆಹಾಕಾರ ಉಂಟಾಗ್ತಕ್ಕಂತಹ ಒಂದು ಸಂಭವ ಇರತಕ್ಕಂಥದ್ದು ಹೆಚ್ಚಿರುತ್ತೆ. ಆ ನಿಟ್ಟಿನಲ್ಲಿ ಹಂತ ಹಂತವಾಗಿ ಇದನ್ನು ಕಡಿಮೆ ಮಾಡಿ ಈ ಸಾವಯವ ಪದಾರ್ಥವನ್ನ ಹೆಚ್ಚಾಗಿ ಉಪಯೋಗಿಸ್ಕೊಂತ ಬರಬೇಕಾಗತ್ತೆ. ಸೊ ಈಗ ಮೊದಲೇ ಹೇಳಿದಾಗೆ ಈ ರಸಗೊಬ್ಬರಗಳನ್ನ ಖರೀದಿಸಬೇಕಾದ್ರೆ 8-10 ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಒಂದು, ಈಗ ನೀವು ಯಾವುದೇ ಒಂದು ಅಧಿಕೃತ ಮಾರಾಟಗಾರರ ಹತ್ರ ನೀವು ಹೋಗಿ ನಿಮ್ಮ ರಸಗೊಬ್ಬರವನ್ನು ಖರೀದಿಸೋದಕ್ಕೆ ಹೋಗ್ತೀರಾ, ಅಧಿಕೃತ ಮಾರಾಟಗಾರ ಅಂದ್ರೆ ಯಾರು? ನಮ್ಮಲ್ಲಿ ಈಗ ಲೈಸೆನ್ಸ್ ಪಡೆದಿರತಕ್ಕಂತಹ ಈ ರಸಗೊಬ್ಬರದ ಅಂಗಡಿಗಳು ಇರಬಹುದು, ಅಥವಾ ಪ್ರಾಥಮಿಕ ವ್ಯವಸಾಯ ಸೇವಾ ಸಹಕಾರ ಸಂಘಗಳು ಇರಬಹುದು, ಅಥವಾ ಈ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ಸ್ ಅಂತೇಳಿ ಹೇಳ್ತೇವೆ ಅಂತಹ ಒಂದು ಸಂಸ್ಥೆಗಳೇ ಇರಬಹುದು, ಮತ್ತೆ TAPCMS ತಾಲೂಕು ವ್ಯವಸಾಯ ಸಹಕಾರ ಸಂಘ ನಿಯಮಿತ ಅವರೇ ಇರಬಹುದು. ಈ ಎಲ್ಲ ಸಂಸ್ಥೆಗಳು ಕೂಡ ಅಧಿಕೃತ ಮಾರಾಟಗಾರರು. ಕೆಲವು ಜನ ಏನ್ ಮಾಡ್ತಾರೆ, ಅವರ ಅಂಗಡಿ ಇರೋದಿಲ್ಲ, ಏನು ಇರೋದಿಲ್ಲ, ಅವ್ರೇನ್ ಮಾಡ್ತಾರೆ ರೈತರನ್ನ ಅಷ್ಟೇ ಭೇಟಿ ಮಾಡಿ ನಿಮಗೆಷ್ಟು ಚೀಲ ಬೇಕು, ನಿಮಗೆಷ್ಟು ಚೀಲ ಬೇಕು ಅಂತೇಳಿ ಕೇಳಿ ತಂದು ಅವರ ಸ್ಥಳಕ್ಕೆ ತಂದು ಕೊಟ್ಟು ಹೋಗ್ತಕ್ಕಂತಹ ಕೆಲವು ಉದಾಹರಣೆಗಳಿದ್ದಾವೆ. ದಯವಿಟ್ಟು ಅಂತಹ ಒಂದು ಜಾಲಕ್ಕೆ ತಾವು ರೈತ ಬಾಂಧವರು ಹೋಗಬಾರ್ದು. ಯಾಕೆಂತಂದ್ರೆ ಅಲ್ಲಿ ಗುಣಮಟ್ಟದ ಖಾತ್ರಿ ನಿಮಗಿರೋದಿಲ್ಲ. ಆಮೇಲೆ ನಾಳೆ ದಿವಸ ವ್ಯತ್ಯಾಸವಾದಲ್ಲಿ ಹೋಗಿ ಕೇಳ್ತಕ್ಕಂತಹ ಪರಿಸ್ಥಿತಿ ತಮಗೆ ಒದಗೋದಿಲ್ಲ ಅಲ್ಲಿ. ಹಾಗಾಗಿ ದಯಮಾಡಿ ರೈತ ಬಾಂಧವರು ಪ್ರಮುಖವಾಗಿ ಮತ್ತು ಪ್ರಥಮ ಆದ್ಯತೆ ಅವ್ರದ್ದೇನಿರ್ಬೇಕು ಅಂತಂದ್ರೆ ಅಧಿಕೃತ ಮಾರಾಟಗಾರರಿಂದ ಮಾತ್ರ ಅವರು ಪಡಿತಕ್ಕಂತಹದ್ದು ಉತ್ತಮ. ಒಂದು ವೇಳೆ ನೀವು ಅಧಿಕೃತ ಮಾರಾಟಗಾರರಲ್ಲೇ ಹೋಗಿ ನೀವು ಖರೀದಿಸೋದಾದ್ರೆ ಏನೇನು ನೀವು ಅಂಶಗಳನ್ನು ಗಮನಿಸಬೇಕು ಅನ್ನೋದು ಕೂಡ ನಾನು ಈಗ ಹೇಳೋದಕ್ಕೆ ಇಚ್ಛಪಡ್ತೇನೆ. ಮೊದಲನೇದಾಗಿ ನೀವು ಯಾವುದೇ ರಸಗೊಬ್ಬರವನ್ನು ಖರೀದಿಸಬೇಕಾದ್ರೆ ಆ ರಸಗೊಬ್ಬರದ ಚೀಲವನ್ನು ಅವರು ಯಂತ್ರದಿಂದ ಹೊಲ್ದಿರಬೇಕು. ಯಾವುದೇ ಕಾರಣಕ್ಕೂ ಓಪನ್ ಇರ್ತಕ್ಕಂತಹದ್ದಾಗಲಿ ಅಥವಾ ಆ ಸರಿಯಾಗಿ ಹೊಲಿದಲೇ ಯಾವುದೋ ಒಂದು ಇರ್ತಕ್ಕಂಥ ಚೀಲಗಳನ್ನು ದಯವಿಟ್ಟು ತಗೋಬಾರ್ದು. ಅದನ್ನು ಈಗ ನಾವು ಫರ್ಟಿಲೈಸರ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಹೇಳಬೇಕಂತಂದ್ರೆ ಅದನ್ನು ಕಂಪಲ್ಸರಿಯಾಗಿ ಯಂತ್ರಗಳ ಮೂಲಕ ಹೊಲಿಬೇಕು. ಅದು ನೀಟಾಗಿ ಪ್ಯಾಕಿಂಗ್ ಆಗಿರ್ಬೇಕಂತಾನೆ ಅದು ಎಸ್ ಓ ಪಿ ಇದೆ. ಅದೇ ತರಹ ಯಂತ್ರಗಳಿಂದ ಹೊಲಿದಿರ್ತಕ್ಕಂಥ ಚೀಲಗಳನ್ನು ಮಾತ್ರ ತಗೋಬೇಕು. ಮತ್ತೆ ಆ ಚೀಲಗಳ ಮೇಲೆ ಅದು ರಸಗೊಬ್ಬರ ಅಂತೇಳಿ ನಮೂದಿಸಿರ್ಲೇಬೇಕು ಎರಡನೇದು. ಮೂರನೇದು ಹೇಳ್ಬೇಕಂತಂದ್ರೆ ನೀವು ರಸಗೊಬ್ಬರವನ್ನು ತೆಗೆದುಕೊಳ್ಬೇಕಾದ್ರೆ ಅದು ಎಷ್ಟು ಕೆ ಜಿದು, 50 ಕೆಜಿನೋ 45 ಕೆಜಿನೋ, ಇಲ್ಲ ನೀವು ಇನ್ನು ಮೈಕ್ರೋನ್ಯೂಟ್ರಿಯೆಂಟ್ಸ್ ತಗೊಳ್ಳೋದಾದ್ರೆ ನೀವು 10 ಕೆಜಿನೋ 5 ಕೆಜಿನೋ 2 ಕೆಜಿನೋ ಎಷ್ಟು ಕೆ ಜಿ ಅಂತಕ್ಕಂಥದ್ದು ನೀವು ಅದನ್ನು ಗಮನಿಸ್ಬೇಕು. ಒಂದು ವೇಳೆ ನೀವು ಅದನ್ನು ಎತ್ಕೊಂಡು ನೋಡಿದಾಗ ನಿಮಗೇನಾದ್ರು ಅನುಮಾನ ಅನಿಸಿದ್ರೆ ದಯವಿಟ್ಟು ಅಲ್ಲೇ ತೂಕ ಮಾಡಿಬಿಟ್ಟು ನೀವು ಅದನ್ನು ಖಾತ್ರಿ ಪಡಿಸ್ಕೊಳ್ತಕ್ಕಂಥದ್ದು ಪ್ರಮುಖವಾದಂತಹದ್ದು. ಮೂರನೇ ಅಂಶ ಏನ್ ಹೇಳ್ಬೇಕಂತಂದ್ರೆ ಆ ಒಂದು ರಸಗೊಬ್ಬರಗಳ ಮೇಲೆ ಅವರು ಗರಿಷ್ಠ ಬೆಲೆಯನ್ನು ನಮೂದಿಸಿರ್ತಾರೆ. ಆ ಬೆಲೆ ಅಥವಾ ಅದಕ್ಕಿಂತ ಕಡಿಮೆ ಬೆಲೆ ನೀವು ತಗೊಂಡ್ರೆ ತಪ್ಪೇನಿಲ್ಲ, ಅದಕ್ಕಿಂತ ಹೆಚ್ಚಿನ ಬೆಲೆ ಮಾತ್ರ ಯಾವುದೇ ಕಾರಣಕ್ಕೂ ಕೊಡಬಾರದು. ಈ ಮೂರು ಅಂಶಗಳನ್ನು ನೀವು ಗಮನಿಸಬೇಕಾಯ್ತು. ಒಂದು ಯಂತ್ರದಿಂದ ಹೊಲ್ದಿರಬೇಕು, ಮತ್ತೆ ಅದು ತೂಕವನ್ನು ಖಾತ್ರಿಪಡಿಸ್ಕೋಬೇಕು, ಮತ್ತೆ ಬೆಲೆಯ ಬಗ್ಗೆ ನೀವು ಗಮನ ಹರಿಸ್ಬೇಕಾಯ್ತು. ಈ ಮೂರು ಅಂಶಗಳನ್ನು ಪ್ರಮುಖವಾಗಿ ನೀವು ನೋಡಬೇಕಾಗುತ್ತೆ. ಮತ್ತೆ ಮುಂದಿನ ಹೆಜ್ಜೆಯನ್ನು ನಾವು ನೋಡಕ್ ಹೋದ್ರೆ ಆ ಚೀಲದ ಮೇಲೆ ರಸಗೊಬ್ಬರ ಅಂತೇಳಿ ಮುದ್ರಿತವಾಗಿರ್ಬೇಕು, ಮತ್ತೆ ಯಾರು ತಯಾರಕರು, ಆಮೇಲೆ ಬ್ರ್ಯಾಂಡ್ ನೇಮ್. ಈಗೆಲ್ಲ ರೈತರಿಗೆ ಗೊತ್ತಿದೆ ಆ ಮುದ್ರಿತವಾಗಿರ್ತಕ್ಕಂಥ ಕಂಪನಿ ತಯಾರಕರ ಹೆಸರನ್ನು ಕೂಡ ನೋಡಬೇಕಾಗುತ್ತೆ. ಮತ್ತೆ ಆಮೇಲೆ ಬ್ರ್ಯಾಂಡ್ ಯಾವುದು, ಬ್ರ್ಯಾಂಡ್ ಈಗ ನಾನು ಹೇಳಿದ್ದೆ ಅದೇ ಬ್ರ್ಯಾಂಡ್ ಅದು. ಮತ್ತೆ ರಸಗೊಬ್ಬರದ ಹೆಸರು, ಅದೇನು ಯೂರಿಯಾನೋ ಡಿ ಎ ಪಿನೋ 10-26-26 ಕಾಂಪ್ಲೆಕ್ಸೋ 20-20-13 ಕಾಂಪ್ಲೆಕ್ಸೋ ಯಾವುದು ಅಂತಕ್ಕಂಥದ್ದನ್ನು ಅದನ್ನು ಖಾತ್ರಿ ಪಡಿಸ್ಕೋಬೇಕಾಗುತ್ತೆ. ಮತ್ತು ಅಲ್ಲಿರ್ತಕ್ಕಂಥ ಪೋಷಕಾಂಶಗಳು ಸರಿಯಾಗಿ ಇದೆಯೋ ಇಲ್ಲೋ. ಈಗ ಡಿ ಎ ಪಿ ಅಂದ ತಕ್ಷಣ 18-46 ಅಂತಲೇ ಬರೆದಿರ್ತಾರೆ. ಇವೆಲ್ಲವನ್ನು ಸ್ವಲ್ಪ ಗಮನಿಸಬೇಕಾಗುತ್ತೆ ಅವರು. ಮತ್ತು ಈಗ ಅಲ್ಲೇ ಮೊದಲೇ ಹೇಳಿದಾಗೆ ಮಾರಾಟದ ಬೆಲೆನೂ ಕೂಡ ಅವರು ನೋಡಬೇಕಾಗುತ್ತೆ. ಪ್ರತಿ ಬ್ಯಾಗ್ ಮೇಲೂ ಕೂಡ ಮಾರಾಟದ ಬೆಲೆ ಮತ್ತು ನಿವ್ವಳ ತೂಕವನ್ನು ಕೂಡ ಹಾಕಿರ್ತಾರೆ. ಇವೆಲ್ಲವನ್ನು ನೋಡಬೇಕಾಗುತ್ತೆ. ಆಮೇಲೆ ನಾವೀಗೇನು ಬಿತ್ತನೆ ಬೀಜವನ್ನು ನೋಡಿದಾಗ ಲಾಟ್ ನಂಬರನ್ನು ನಾವಲ್ಲಿ ಅಬ್ಸರ್ವ್ ಮಾಡ್ತಿದ್ವಿ. ಇಲ್ಲಿ ಬ್ಯಾಚ್ ನಂಬರ್ ಅಂತೇಳಿ ಈ ಒಂದು ರಸಗೊಬ್ಬರದಲ್ಲಿ ಕಾಣಬಹುದಾಗಿದೆ. ಆ ಲಾಟ್ ನಂಬರ್ ಬ್ಯಾಚ್ ನಂಬರ್ ಇದೆಯೋ ಇಲ್ಲ ಅಂತಕ್ಕಂಥದ್ದನ್ನ ರೈತರು ಗಮನಿಸಬೇಕಾಗುತ್ತೆ. ಈ 4-6 ಅಂಶಗಳನ್ನು ಅವ್ರು ಗಮನಿಸಿದ್ರೆ ಸಾಕು, ಇದು ನಕಲಿ ಅಲ್ಲ, ಇದು ಅಸಲಿ ಗೊಬ್ಬರನೇ, ಯಾವುದು ತೊಂದರೆ ಇಲ್ಲ ಅಂತಕ್ಕಂಥದ್ದನ್ನ ಅವರು ಖಾತ್ರಿ ಪಡಿಸ್ಕೋಬಹುದಾಗಿದೆ. ಮತ್ತೆ ಇದಲ್ಲದೇ ಕೂಡ ಕೆಲವೊಂದು ರಸಗೊಬ್ಬರಗಳನ್ನ ರೈತರೇ ಪರೀಕ್ಷಿಸ್ಕೊಳ್ಬಹುದು. ಅವರು ಮನೆಗೆ ತಂದ ಮೇಲೆ ಬೇಕಾದ್ರೆ ಅವ್ರಿಗೆ ಏನಾದ್ರು ಸ್ವಲ್ಪ ಇದು ಯಾಕೋ ಡೌಟ್ ಅನ್ನಿಸ್ತು ಹಾಗೆ ಹೀಗೆ ಅನ್ನೋದಾದ್ರೆ ಅವರು ಮನೆಯಲ್ಲೂ ಕೂಡ ಇದನ್ನ ಟೆಸ್ಟ್ ಮಾಡಬಹುದು. ಹೇಗೆ ಮಾಡ್ಬೋದು ಅಂದ್ರೆ, ಒಂದು ಎಲ್ಲಾ ಗೊಬ್ಬರಗಳು ಮಾಡಕ್ ಸಾಧ್ಯ ಇಲ್ಲ, ಕೆಲವು ಗೊಬ್ಬರಗಳಿಗೆ ಮಾತ್ರ ಅವ್ರು ಮಾಡಬಹುದು. ಒಂದೇದು ಹೇಳ್ಬೇಕಂತಂದ್ರೆ ಯೂರಿಯಾ ರಸಗೊಬ್ಬರವನ್ನ ಮತ್ತೆ ಒಂದು ನೀರಿನಲ್ಲಿ ಹಾಕಿದಾಗ ಅದು ಪೂರ್ಣ ಪ್ರಮಾಣದಲ್ಲಿ ಕರಗಿ ಹೋಗುತ್ತೆ. ಎರಡನೆಯದು ಯೂರಿಯಾ ರಸಗೊಬ್ಬರವನ್ನು ಬಿಸಿ ಮಾಡಿದಾಗ ಸಂಪೂರ್ಣವಾಗಿ ಕರಗಿ ನೀರಾಗುತ್ತೆ. ಅದು ಕರಗದೇ ಇರುವ ವಸ್ತು ಉಳಿದರೆ ಮಾತ್ರ ಅದು ನಾವು ಕಲಬೆರಕೆ ರಸಗೊಬ್ಬರ ಅಂತ ಹೇಳ್ಬೋದು. ನಾವು ಅಸಲಿ ಗೊಬ್ಬರನೇ ತಗೊಳ್ಳೋದೇ ಆದಲ್ಲಿ ಯಾವುದೇ ಕೂಡ ಕರಗದೇ ಇರತಕ್ಕಂಥ ವಸ್ತು ಅಲ್ಲಿ ಕಂಡು ಬರೋದಿಲ್ಲ. ಆಮೇಲೆ ನಾವೇನು ಪರೀಕ್ಷೆ ಮಾಡ್ತೀವಿ, ಇದಕ್ಕಿಂತ ಮೊದಲು ಒಂದು ಪ್ರಥಮವಾಗಿ ರೈತರಿಗೆ ಹೇಳಬೇಕಂತಂದ್ರೆ ಯಾವುದೇ ರಸಗೊಬ್ಬರವನ್ನು ಖರೀದಿ ಮಾಡಿದ್ಮೇಲೆ ಅದು ಅಸಲಿನ ನಕಲಿನ ಅಂತಕ್ಕಂಥದ್ದು ಅವ್ರು ನೋಡೋದೇ ಆದಲ್ಲಿ ಒಂದು ಹರಳು ರೂಪದ ರಸಗೊಬ್ಬರವನ್ನು ನಾವು ಓಪನ್ ಮಾಡಿ ನೋಡಿದಾಗ ಅದು ಎಲ್ಲ ಒಂದೇ ಬಣ್ಣ ಆಕಾರ ಮತ್ತು ಗಾತ್ರ ಒಂದೇ ಇರುವ ರೀತಿ ಕಣ್ಣಿಗೆ ಕಾಣಬೇಕು. ಮತ್ತೆ ಇತರೆ ಯಾವುದೇ ಪದಾರ್ಥಗಳು ರಸಗೊಬ್ಬರದಲ್ಲಿ ಇರಬಾರದು. ಮತ್ತೆ ಹೆಚ್ಚು ಪುಡಿಯಾಗಿರಬಾರ್ದು. ಮತ್ತೆ ಯಾವುದೇ ತೇವಾಂಶ ಅಲ್ಲಿ ಕಂಡು ಬರಬಾರದು. ಆ ಗುಣಮಟ್ಟ ಇದ್ದಲ್ಲಿ ಅದು ಅಸಲಿ ಗೊಬ್ಬರನೇ ಆಗಿರುತ್ತೆ, ಯಾವುದು ನಕಲಿ ಇರೋದಿಲ್ಲ ಅಲ್ಲಿ. ಇದು ಒಂದು ಪ್ರಥಮವಾಗಿ ನಾವು ನೋಡಬೇಕಾದಂತಹದ್ದು. ಎರಡನೆಯದು, ನಾವು ಯೂರಿಯಾ ಗೊಬ್ಬರವನ್ನು ನಾವು ಪರೀಕ್ಷಿಸದೆ ಆದರೆ ಅಂತ ರಸಗೊಬ್ಬರವನ್ನ ನಾವೇನ್ ಮಾಡ್ಬೇಕು, ನೀರಿನಲ್ಲಿ ಹಾಕಿ ಅದನ್ನ ಕರಗಿಸಿದಾಗ 100% ಅದು ಕರಗಬೇಕು. ಒಂದು ವೇಳೆ ಕೆಲವು ರಸಗೊಬ್ಬರಗಳನ್ನ ನಾವು ನೀರಲ್ಲಿ ಹಾಕಿದಾಗ ನಮಗೆ ತಣ್ಣನೆ ಅನುಭವ ಕೂಡ ಆಗುತ್ತೆ. ಅಂತ ಅನುಭವ ಆದ್ರೂ ಕೂಡ ಅದು ಸಲೀನೇ, ಅದನ್ನು ತಣ್ಣಗೆ ಹಾಕ್ಬೇಕು. ಯಾಕಂದ್ರೆ ಅಮೋನಿಯಾ ರಿಲೀಸ್ ಆಗುತ್ತೆ, ಅವಾಗ ನಿಮ್ಮ ಕೈಗಳೆಲ್ಲ ತಣ್ಣಗೆ ಆಗ್ತಕ್ಕಂಥ ಅನುಭವ ಬರುತ್ತೆ, ಅದು ಅಸಲಿ ಗೊಬ್ಬರನೇ. ಇದೇ ರೀತಿ ಯೂರಿಯಾ ಹೇಳಿದ್ನಲ್ಲ, ಅದೇ ರೀತಿ ಇನ್ನುಳಿದೆ ಹೇಳ್ತೀನಿ, ಅಮೋನಿಯಂ ಸಲ್ಫೇಟ್ ಇರ್ಬೋದು, ಅಮೋನಿಯಂ ಕ್ಲೋರೈಡ್ ಇರ್ಬೋದು, ಮ್ಯೂರೇಟ್ ಆಫ್ ಪೊಟ್ಯಾಶು, ಮತ್ತೆ ಸತುವಿನ ಸಲ್ಫೇಟು, ಮೆಗ್ನೀಷಿಯಂ ಸಲ್ಫೇಟ್, ಇವು ಕೂಡ ನೀರಿನಲ್ಲಿ ಹಾಕಿದಾಗ 100% ನೀರಿನಲ್ಲಿ ಕರಗ್ತವೆ. ಹಾಗಾಗಿ ನಾನು ಏನ್ ಹೇಳಿದೆ, 4 ಗೊಬ್ಬರಗಳನ್ನ ನೀರಿನಲ್ಲಿ ಕರಗಿಸೋದ್ರಿಂದ ನೀವು ಅಸಲಿನ ನಕಲಿನ ಅನ್ನೋದನ್ನ ನೋಡಬಹುದು. ಬಿಸಿ ಮಾಡಿದಾಗ ಯೂರಿಯಾ ಗೊಬ್ಬರ ಪೂರ್ಣ ಪ್ರಮಾಣದಲ್ಲಿ ಕರಗಿ ನೀರಾಗುತ್ತೆ, ಯಾವುದೇ ಒಂದು ಉಳಿಕೆ ಉಳಿಬಾರದು. ಉಳಿಕೆ ಉಳಿದಲ್ಲಿ ಅದು ನಕಲಿ ಗೊಬ್ಬರ ಆಗುತ್ತೆ, ಉಳಿಕೆ ಉಳಿಬಾರದು ಅವಾಗ ಅದು ಅಸಲಿ ಗೊಬ್ಬರ ಅಂತೇಳಿ ನಾವು ಖಾತ್ರಿ ಪಡಿಸ್ಕೋಬಹುದಾಗತ್ತೆ. ಅದೇ ರೀತಿ DAP ರಸಗೊಬ್ಬರವನ್ನ ರೈತರಲ್ಲಿ ಲಭ್ಯ ಇರತಕ್ಕಂಥ ಒಂದು ತಗಡಿನ ಮೇಲೆ ಹಾಕಿ ಬಿಸಿ ಮಾಡಿದಾಗ DAP ಹರಳುಗಳು ಏನಾಗ್ತವೆ, ಸುಣ್ಣದಂತೆ ಅರಳುತ್ತವೆ, ಮತ್ತೆ ತಳಕ್ಕೆ ಅಂಟಿಕೊಂಡು ಬಿಡುತ್ತೆ, ಮೆತ್ತಗೆ ಅಂಟ್ಕೊಂಡು ಬಿಡುತ್ತೆ ಅದು. ಅಥವಾ ಅರಳಿಲ್ಲ, ಅದು ಅಂಟ್ಕೊಳ್ಳಿಲ್ಲ ಅಂದ್ರೆ ಅದು ನಕಲಿ ಗೊಬ್ಬರ ಆಗುತ್ತೆ. ಯಾವಾಗ ನಾವು DAP ಒಂದು ತಗಡಿನ ಮೇಲೆ ಹಾಕಿ ಬಿಸಿ ಮಾಡ್ತೀವಿ, ಅದು ಹರಳಿನ ರೀತಿಯಲ್ಲಿ ಹರಳಬೇಕು ಮತ್ತೆ ಅಂಟ್ಕೊಳ್ಬೇಕು, ಅವಾಗ ಅದು ಅಸಲಿ ಗೊಬ್ಬರ ಆಗಿರುತ್ತೆ. ಒಂದ್ ವೇಳೆ ಆತರ ಆಗ್ಲಿಲ್ಲ ಅಂದ್ರೆ ಅದು ನಕಲಿ ಗೊಬ್ಬರ ಆಗಿರುತ್ತೆ. ಯಾಕಂತಂದ್ರೆ ರೈತರು ಪ್ರಮುಖವಾಗಿ ಉಪಯೋಗಿಸುವಂಥದ್ದು ಮುಖ್ಯವಾಗಿ DAP ಗೊಬ್ಬರ. ಇದನ್ನು ಈಸಿಯಾಗಿ ಅವರೇ ಒಂದು ಪರೀಕ್ಷೆಯನ್ನ ಮಾಡಬಹುದು. ಮೊದಲು ಹೇಳಿದಾಗೆ ಯೂರಿಯಾ ಇರ್ಬೋದು, ಅಮೋನಿಯಂ ಸಲ್ಫೇಟು, ಅಮೋನಿಯಂ ಕ್ಲೋರೈಡು, ಮೆಗ್ನೀಷಿಯಂ ಸಲ್ಫೇಟು, ಇವೆಲ್ಲವನ್ನು ಪೊಟ್ಯಾಷಿಯಂ ಸಲ್ಫೇಟು, ಇವೆಲ್ಲವನ್ನು ಕೂಡ ನೀರಿನಲ್ಲಿ ಕರಗಿಸಿ ಅವರು ಮಾಡಬಹುದು. ಮತ್ತೆ ಇನ್ನುಳಿದಂತಹ ಸಾರಜನಕ ರಸಗೊಬ್ಬರಗಳು ಅಂತೀವಿ ಏನಂತಂದ್ರೆ DAPಗೂ ಮಾಡಬಹುದು ಇದನ್ನ. ಮತ್ತೆ 16-20 ಅಂತೇಳಿ ನಾವೇನು ಸಂಯುಕ್ತ ರಸಗೊಬ್ಬರಗಳನ್ನ ಕೊಡ್ತೇವೆ, 16-20, 20-20, 15-15, 17-17, 17-17, 19-19, 10-26-26, ಮತ್ತೆ ಅಮೋನಿಯಂ ಸಲ್ಫೈಟು, ಅಮೋನಿಯಂ ಕ್ಲೋರೈಡು, ಮತ್ತೆ ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟು. ಇವುಗಳನ್ನು ಬಹಳ ಸುಲಭವಾಗಿ ನಾವು ಪರೀಕ್ಷಿಸಬಹುದು. ಏನು ಅಂತಂದರೆ ಇದರಲ್ಲಿ ಈ ಒಂದು ರಸಗೊಬ್ಬರಗಳಲ್ಲಿ ಸಾರಜನಕ ಅಮೋನಿಯಂ ರೂಪದ್ದಾಗಿರುತ್ತೆ. ಹಾಗಾಗಿ ಅಂಗೈಯಲ್ಲಿ ನಾವು ಸ್ವಲ್ಪ ರಸಗೊಬ್ಬರವನ್ನು ತಗೊಂಡು ಸ್ವಲ್ಪ ನೀರು ಹಾಕೊಂಡಾಗ ಸುಣ್ಣ ಏನು ಸಿಗುತ್ತಲ್ಲ, ನಾವು ಎಲ್ಲಡಿಕೆಗೆ ಉಪಯೋಗಿಸ್ತೀವಲ್ಲ, ಆ ಸುಣ್ಣವನ್ನು ಅದರ ಮೇಲೆ ತೀಡಿದಾಗ ಅಮೋನಿಯಂ ಘಾಟು ವಾಸನೆ ಬರುತ್ತೆ. ಯಾಕಂತಂದ್ರೆ ಆ ರಸಗೊಬ್ಬರದ ಜೊತೆಗೆ ಈ ಸುಣ್ಣ ಒಂದು ರಿಯಾಕ್ಷನ್ ಆದಾಗ ಅಲ್ಲಿ ಅಮೋನಿಯಾ ಹೊರಗಡೆ ಬರುತ್ತೆ, ಆ ಅಮೋನಿಯಾ ಘಾಟು ವಾಸನೆ ಇರುತ್ತೆ. ಈ ಘಾಟು ವಾಸನೆ ಬಂದ್ರೆ ಅದು ಅಸಲಿ ಗೊಬ್ಬರ ಅಂತ. ಘಾಟು ವಾಸನೆ ಬರಲಿಲ್ಲ, ವಾಸನೆ ಬರಲಿಲ್ಲ, ಸುಮ್ಮನೆ ಅದು ರಿಯಾಕ್ಷನ್ ಆಯಿತು ಅಂತಂದ್ರೆ ಅದು ನಕಲಿ ಗೊಬ್ಬರ ಅಂತೇಳಿ ತಿಳಿಬೇಕಾಗುತ್ತೆ. ಇದು ಎಲ್ಲರ ಮನೆಯಲ್ಲೂ ಸುಣ್ಣ ಸಿಗೋದ್ರಿಂದ ಇದನ್ನು ಕೂಡ ಈ ಒಂದು ಏನು ಸಂಯುಕ್ತ ರಸಗೊಬ್ಬರಗಳಿದೆ ಇವಕ್ಕೆ ಅದನ್ನ ಪರೀಕ್ಷಿಸ್ಕೋಬಹುದು. DAPಗೂ ಹೇಳಿದೆ ತಗಡಿನ ಮೇಲೆ ಅದನ್ನ ಬಿಸಿ ಮಾಡಿದಾಗಲೇ ಗೊತ್ತಾಗುತ್ತೆ. ಯೂರಿಯಾಗೂ ಹೇಳಿದೆ ಅದನ್ನ ನೀರಲ್ಲಿ ಕರಗಿಸೋದ್ರಿಂದ ಅಥವಾ ಅದನ್ನ ಬಿಸಿ ಮಾಡೋದ್ರಿಂದ ನಾವು ಈಸಿಯಾಗಿ ಇದನ್ನ ಪರೀಕ್ಷಿಸ್ಕೋಬಹುದು. ಹಾಗಾಗಿ ನಾನು ಹೇಳಿರ್ತಕ್ಕಂಥದ್ದು ರೈತರು ಉಪಯೋಗಿಸ್ತಕ್ಕಂತಹ ಪ್ರಮುಖ ರಸಗೊಬ್ಬರಗಳ ಬಗ್ಗೆ ಇಷ್ಟು ಅವರು ಜಾಗ್ರತೆ ವಹಿಸಿದ್ರೆ ಸಾಕು, ಯಾವುದೇ ಒಂದು ಮೋಸ ಹೋಗೋದನ್ನ ಖಂಡಿತವಾಗ್ಲೂ ತಡೆಗಟ್ಟಬಹುದು ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸರ್, ಈಗ ಸಸ್ಯ ಸಂರಕ್ಷಣಾ ಔಷಧಿಗಳ ಬಗ್ಗೆ ಹೇಳಿ ಸರ್, ಅದರಲ್ಲಿ ಯಾವ ರೀತಿ ನಕಲಿ ಬರುತ್ತೆ, ಯಾವ ರೀತಿ ಮುಂಜಾಗ್ರತೆ ಕ್ರಮ ವಹಿಸಬೇಕು ನಮ್ಮ ಕೃಷಿಕರು? ಹೌದು, ಈಗ ನಾನು ಹೇಳ್ತಕ್ಕಂಥದ್ದು ಇಷ್ಟೇ. ಈಗಾಗಲೇ ನಾವು ಡಿಸ್ಕಸ್ ಮಾಡಿದಾಗ ಎರಡು ಪ್ರಮುಖ ಪರಿಕರಗಳ ಬಗ್ಗೆ ಹೇಳಿದ್ವಿ, ಬಿತ್ತನೆ ಬೀಜ ಆಯ್ತು, ರಸಗೊಬ್ಬರ ಆಯ್ತು. ಮೂರನೇದು ಹೇಳ್ಬೇಕಂದ್ರೆ ಸಸ್ಯ ಸಂರಕ್ಷಣಾ ಔಷಧಿಗಳು ಅಂತ ಬಂದ್ರೆ ಕೀಟನಾಶಕಗಳಿರ್ಬೋದು, ರೋಗನಾಶಕಗಳಿರ್ಬೋದು, ಕಳೆನಾಶಕಗಳಿರ್ಬೋದು, ಇವೆಲ್ಲವನ್ನ ಸೇರಿಸ್ಬಿಟ್ಟು ಸಸ್ಯವನ್ನ ಸಂರಕ್ಷಿಸತಕ್ಕಂತಹ ಒಂದು ನಾಶಕಗಳಿವು. ಹಾಗಾಗಿ ನಾವು ಈ ಸಸ್ಯ ಸಂರಕ್ಷಣಾ ಔಷಧಿಗಳನ್ನ ಖರೀದಿಸಬೇಕಾದ್ರೆ ನಾವು ಒಂದು 3-4 ಅಂಶಗಳನ್ನ ನಾವು ಗಮನಿಸಬೇಕಾಗುತ್ತೆ. ಯಾವಾಗ್ಲೂ ಹೋದಾಗ ಅದರ ಬ್ಯಾಚ್ ನಂಬರ್ ಅನ್ನ ಮತ್ತೆ ಎಕ್ಸ್ಪೈರಿ ಡೇಟ್ ಅನ್ನ ತಪ್ಪದಲ್ಲೇ ನೋಡ್ಬೇಕಾದ್ ಬ್ಯಾಚ್ ನಂಬರ್ ಅದರಲ್ಲಿ ಹಾಕಿರ್ತಾರೆ, ಮತ್ತೆ ಎಕ್ಸ್ಪೈರಿ ಡೇಟ್ ಯಾವ ದಿನ ಇದು ಮುಗಿದೋಗುತ್ತೆ, ವ್ಯಾಲಿಡಿಟಿ ಅಂತಕ್ಕಂಥದ್ದು ಇರುತ್ತೆ. ದಯವಿಟ್ಟು ಅದು ಮುಗಿದಿರ್ತಕ್ಕಂತಹ ಒಂದು ಸಸ್ಯ ಸಂರಕ್ಷಣಾ ಔಷಧಿಗಳನ್ನು ದಯಮಾಡಿ ರೈತರು ತಗೋಬಾರ್ದು, ಅದನ್ನು ಬಹಳ ಗಮನಿಸಬೇಕಾಗುತ್ತೆ. ಮತ್ತೆ ಮೊದಲೇ ಹೇಳಿದಾಗೆ ಬಿಲ್ ಅನ್ನು ಪಡಿತಕ್ಕಂಥದ್ದು ಬಹಳ ಪ್ರಮುಖ. ಆ ಬಿಲ್ನಲ್ಲಿ ಅವ್ರು ಎಲ್ಲರೂ ಹಾಕಿರ್ತಾರೆ, ಬ್ಯಾಚ್ ನಂಬರ್ ಹಾಕಿರ್ತಾರೆ, ಡೇಟ್ ಆಫ್ ಎಕ್ಸ್ಪೈರಿ, ಆಮೇಲೆ ಯಾವ ಕೆಮಿಕಲ್ಲು ಎಲ್ಲ ಹಾಕಿರ್ತಾರಲ್ವ ಅಲ್ಲಿ, ಅದನ್ನು ನೋಡ್ಕೋಬೇಕಾಗುತ್ತೆ. ಆಮೇಲೆ ಪ್ರಮಾಣದ ಬಗ್ಗೆ ಅವ್ರು ಖಾತ್ರಿ ಪಡಿಸ್ಕೋಬೇಕಾಗುತ್ತೆ. ಮತ್ತೆ ಇಲ್ಲಿ ಇನ್ನೊಂದು ಅಂಶ ಏನಂತಂದ್ರೆ ಸಾಗಿಸ್ತಕ್ಕಂಥದ್ದು ಮತ್ತೆ ಶೇಖರಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕೆ ಅಂತಂತಂದ್ರೆ ಈ ಮನೆಯಲ್ಲಿ ಮಕ್ಕಳು ಅಥವಾ ಬೇರೆ ಗೊತ್ತಿಲ್ಲದೆ ಇರತಕ್ಕಂತಹ ಜನ ಇರ್ತಾರೆ, ಅವ್ರಿಗೆ ಸಿಗಬಾರದು ಮತ್ತೆ ಅದರಿಂದ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನತಕ್ಕಂಥದ್ದು ಬಹಳ ಮುಖ್ಯ. ಹಾಗಾಗಿ ಇದನ್ನ ತಗೊಂಡೋಗಿ ಸಾಗಿಸ್ತಕ್ಕಂಥದ್ದು ಮತ್ತೆ ಅದನ್ನ ಶೇಖರಿಸ್ತಕ್ಕಂಥದ್ದು, ಇವೆರಡನ್ನ ಬಹಳ ಮುಂಜಾಗ್ರತೆಯಿಂದ ರೈತ ಬಾಂಧವರು ಮಾಡಬೇಕಾಗುತ್ತೆ. ಒಂದು, ರೈತ ಬಾಂಧವರು ತಾವು ಯಾವುದೇ ಒಂದು ಸಸ್ಯ ಸಂರಕ್ಷಣಾ ಔಷಧಿಗಳನ್ನ ಖರೀದಿಸಬೇಕಾದ್ರೆ ಅದರಲ್ಲಿ ಹಸಿರು ಬಣ್ಣದ ಟ್ರಯಾಂಗಲ್ ತೋರಿಸಿರ್ತಾರೆ, ನಾಲ್ಕು ವರ್ಗಗಳು ಬರ್ತವೆ. ಹಸಿರು ಬಣ್ಣದ ಬಂತು ಅಂದ್ರೆ ಅದ್ರ ಮೇಲೆ ಕಾಶನ್ ಅಂತ ಬರ್ದಿರ್ತಾರೆ, ಅಂದ್ರೆ ಅವು ಸ್ಲೈಟ್ಲಿ ಟಾಕ್ಸಿಕ್ ಇರುತ್ತೆ ಅಷ್ಟೇ, ಸ್ವಲ್ಪ ಪ್ರಮಾಣದ ಟಾಕ್ಸಿಸಿಟಿ ಇರುತ್ತೆ. ಮತ್ತೆ ಎರಡನೇದು ನೀಲಿಗೆ ಬಂದಾಗ ಅದು ಡೇಂಜರ್ ಅಂತ, ಅದನ್ನ ಬಹಳ ಅಚ್ಚುಕಟ್ಟಾಗಿ ಬಹಳ ಮುಂಜಾಗ್ರತೆಯಿಂದ ಉಪಯೋಗಿಸ್ಬೇಕು, ಅದು ಮಾಡರೇಟ್ಲಿ ಟಾಕ್ಸಿಕ್ ಅಂತೀವಿ. ಮತ್ತೆ ಹಳದಿ ಕಲರ್ ಇರತಕ್ಕಂಥದ್ದು ಇಟ್ ಇಸ್ ಅ ಪಾಯಿಸನ್ ಅಂತೀವಿ. ಆ ಪಾಯಿಸನ್ ಅದನ್ನ ಖಂಡಿತವಾಗ್ಲೂ ಯಾರೇ ಒಂದು ರೈತರು ಇರ್ಬೋದು ಅಥವಾ ದನಕರುಗಳು ಯಾರೇ ಉಪಯೋಗಿಸಿ ಕೂಡ ಉಳಿತಕ್ಕಂಥ ಸಾಧ್ಯತೆ ಬಹಳ ಬಹಳ ಕಡಿಮೆ. ಸೊ ಇಟ್ ಈಸ್ ಹೈಲಿ ಟಾಕ್ಸಿಕ್. ಮತ್ತೆ ಕೆಂಪು ಬಣ್ಣ ಕೊಟ್ಟಿರ್ತಾರೆ, ಅದ್ರ ಮೇಲೆ ಪಾಯಿಸನ್ ಅಂತ ಬರೆದ್ಬಿಟ್ಟು ಮೂಳೆ ಚಿತ್ರನ ಇಟ್ಟಿರ್ತಾರೆ, ಒಂದು ಬುರುಡೆ ಪ್ಲಸ್ ಮೂಳೆ ಚಿತ್ರನ ಇಟ್ಟಿರ್ತಾರೆ, ಅದು ಇನ್ನೂ ಡೇಂಜರ್. ಹಾಗಾಗಿ ಈ ನಾಲ್ಕು ವರ್ಗಗಳು ಇರೋದ್ರಿಂದ ಅರ್ಧ ಚೌಕದಲ್ಲಿ ಇದನ್ನು ತೋರಿಸಿರ್ತಾರೆ. ಹಾಗಾದ್ರಿಂದ ಇದ್ರ ಬಗ್ಗೆ ಮುಂಜಾಗ್ರತೆಯನ್ನ ವಹಿಸಬೇಕಾಗತ್ತೆ. ಆಮೇಲೆ ಇಲ್ಲಿ ಸಸ್ಯಸಂರಕ್ಷಣಾ ಔಷಧಿಗಳು ಏನ್ ಹೇಳಿದೆ, ಇವನ್ನ ಕೇವಲ ಖರೀದಿಸೋದೊಂದೇ ಅಲ್ಲ, ಸಿಂಪರಣೆ ಮಾಡಬೇಕಾದ್ರೆ ಕೂಡ ಕೆಲವೊಂದು ಸುರಕ್ಷತಾ ಕ್ರಮಗಳನ್ನ ಅವರು ಎಚ್ಚರ ವಹಿಸಬೇಕಾಗತ್ತೆ. ಏನು ಅಂತಂದ್ರೆ, ಅವರು ಗಾಳಿ ಬೀಸುವ ಕಡೆಗೆ ಸಿಂಪರಣೆ ಮಾಡಬೇಕು, ಅದ್ರ ಆಪೋಸಿಟ್ ಮಾಡಬಾರ್ದು. ಯಾಕಂದ್ರೆ ಎಲ್ಲ ಅವ್ರಿಗೆ ಸಿಂಪರಣೆ ಮಾಡೋರಿಗೆ ಬಂದ್ ಬೀಳುತ್ತೆ, ಮತ್ತೆ ಅವ್ರಿಗೇನೆ ಆಹಾರದ ಮೇಲೆ ದುಷ್ಪರಿಣಾಮ ಬರುತ್ತೆ. ಯಾವುದೇ ಒಂದು ಸಿಂಪರಣೆಯನ್ನು ಮಾಡ್ಬೇಕಾದ್ರೆ ಬೆಳಗಿನ ಹೊತ್ತದಲ್ಲಿ ಮತ್ತು ಸಾಯಂಕಾಲದ ಸಮಯದಲ್ಲಿ ಸಿಂಪರಣೆ ಮಾಡಬೇಕು, ಬಹಳ ಬಿಸಿಲಿರ್ತಕ್ಕಂಥ ಸಮಯದಲ್ಲಿ ಸಿಂಪರಣೆಯನ್ನ ಮಾಡಬಾರ್ದು. ಮತ್ತೆ ಅಥವಾ ಮಳೆ ಗಿಳೆ ಬರೋ ಪರಿಸ್ಥಿತಿಯಲ್ಲಿ ಇತ್ತು, ಮಳೆ ಮೋಡ ಇತ್ತು ಅಂದ್ರೆ ದಯವಿಟ್ಟು ರೈತ ಬಾಂಧವರು ಸಿಂಪರಣೆ ಮಾಡಬಾರ್ದು. ನೀವು ಸಿಂಪರಣೆ ಮಾಡಿದ ನಂತರ 2 ಗಂಟೆಗಳ ಕಾಲ ಮಳೆ ಬರಬಾರದು. ಒಂದ್ ವೇಳೆ ಮಳೆ ಬಂದ್ರೆ ನೀವು ಸಿಂಪರಣೆ ಮಾಡಿರ್ತಕ್ಕಂಥದ್ದು ಅದು ನಿಷ್ಫಲವಾಗುತ್ತೆ. ಹಾಗಾಗಿ ಈ ಒಂದು 3-4 ಅಂಶಗಳನ್ನ ಅವರು ಬಹಳ ಎಚ್ಚರ ವಹಿಸಬೇಕಾಗತ್ತೆ. ಇನ್ನೂ ಒಂದು ಹೇಳ್ಬೇಕು ನಾನು ಇದರಲ್ಲಿ, ಬಹಳ ರೈತರು ತಪ್ಪು ಮಾಡ್ತಾ ಇರತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಏನು ಅಂತಂದ್ರೆ, ಈ ಕಳೆನಾಶಕಗಳನ್ನು ಸಾಕಷ್ಟು ಉಪಯೋಗಿಸ್ತಾ ಇದ್ದಾರೆ. ಈ ಕಳೆನಾಶಕಗಳನ್ನ ಉಪಯೋಗಿಸಿದ ನಂತರ ಅಥವಾ ಈ ಬೇರೆ ಸಸ್ಯಸಂರಕ್ಷಣಾ ಔಷಧಗಳನ್ನ ಉಪಯೋಗಿಸಿದ ನಂತರ ಕೂಡ ಈ ಒಂದು ಉಪಯೋಗಿಸಿರ್ತಕ್ಕಂಥ ಸ್ಪ್ರೇಯರ್ ಅನ್ನ ನೀಟಾಗಿ ತೊಳೆದು ಇಡಬೇಕು. ಅದರಲ್ಲೂ ಎಸ್ಪೆಷಲಿ ಕಳೆನಾಶಕ ಉಪಯೋಗಿಸಿದ ಮೇಲೆ ಮತ್ತೆ ಬೇರೆ ಕೀಟನಾಶಕಗಳನ್ನ ಅದರಲ್ಲೇ ಸೇರಿಸ್ಬಿಟ್ಟು ಉಪಯೋಗಿಸ್ತಕ್ಕಂತಹ ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಹೋಗಬಾರದು. ಅಂದ್ರೆ ಆ ರೀತಿ ಉಪಯೋಗ ಮಾಡಿದ್ರೆ ಬೆಳೆಗಳ ಮೇಲೆ ಪರಿಣಾಮ ಬೀಳುತ್ತೆ. ಹಾಗಾಗಿ ಅವರು ಅದನ್ನು ಶುಚಿತ್ವಗೊಳಿಸಬೇಕು, ಮತ್ತು ತಾವು ಶುಚಿತ್ವವಾಗಿ ನಂತರದಲ್ಲಿ ಅವ್ರ ಇತರೆ ಕಾರ್ಯಗಳಿರ್ಬೋದು ಅಥವಾ ಊಟ ಅಥವಾ ಮಲಗತಕ್ಕಂಥದ್ದು ಈ ಕಾರ್ಯವನ್ನು ಮಾಡಬೇಕಾಗತ್ತೆ. ಅವರು ಅಲ್ಲಿ ಒಡೆದು ಬಂದ್ಬಿಟ್ಟು ಹಂಗೆ ಕೈ ತೊಳ್ಕೊಳ್ಳೋದಲ್ಲೇ ತಿಂತಕ್ಕಂಥದ್ದು, ಇಲ್ಲ ಅವ್ರು ಹಂಗೆ ಅದೇ ಬಟ್ಟೆ ಮೇಲೆ ಮಲಗ್ತಕ್ಕಂಥದ್ದು ಈ ಥರ ಮಾಡಬಾರ್ದು. ಯಾಕಂದರೆ ಕೆಲವೊಂದು ಬಾರಿ ಅಂಶಗಳು ಸೇರ್ಕೊಂಡಿರುತ್ತೆ, ಅದರಿಂದ ಅವರಿಗೆ ಯಾವುದೇ ಒಂದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ. ಕಳೆನಾಶಕಗಳು ಬಂದಾಗ ಏನಾಗಿದೆ, ಇತ್ತೀಚಿನ ಈಗ ಒಂದು 4-5 ವರ್ಷಗಳಿಂದ ಮಾತ್ರ ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ಕಳೆನಾಶಕಗಳನ್ನು ಉಪಯೋಗಿಸ್ತಾ ಇದ್ದೀವಿ. ಮೊದಲು ಅಷ್ಟಾಗಿ ಉಪಯೋಗಿಸ್ತಿರಲಿಲ್ಲ. ಆದರೆ ಈ ತೋಟಗಾರಿಕಾ ಬೆಳೆಗಳು ಅದರಲ್ಲೂ ಈ ಅಡಿಕೆ ಬೆಳೆಯಲ್ಲಿ ಸಾಕಷ್ಟು ಗ್ಲೈಫೋಸೇಟ್ ಅಂತೇಳಿ ಬರುತ್ತೆ, ಅದನ್ನು ಹೊಡಿತಾರೆ. ಈ ರೈತರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಅದನ್ನು ನೋಡಿದ ತಕ್ಷಣ ಕಂಟ್ರೋಲ್ ಆಗುತ್ತೆ ಅಂತೇಳಿ ವರ್ಷಕ್ಕೆ 3-4 ಬಾರಿ ಹೊಡಿತಕ್ಕಂಥದ್ದು, ಎಲ್ಲ ತಿಳಿದಾಗ ಯಾವಾಗ ಯಾವಾಗ ಅಲ್ಲಿ ಹುಲ್ಲು ಬರುತ್ತೆ ಎಲ್ಲ ಟೈಮಲ್ಲೂ ಹೊಡಿತಕ್ಕಂಥದ್ದು ಈ ಒಂದು ಸಂಪ್ರದಾಯ ಬೆಳೆಸ್ತಾ ಇದ್ದಾರೆ. ಇದು ಬಹಳ ಕೆಟ್ಟ ಸಂಪ್ರದಾಯ. ಯಾಕೆ ಅಂತಂದ್ರೆ, ನಾವು ಕಳೆನಾಶಕವನ್ನು ಹೊಡೆದಾಗ ಕೇವಲ ಗಿಡಕ್ಕೊಂದೇ ಅಲ್ಲ, ಅದು ನೆಲಕ್ಕೂ ಬೀಳುತ್ತೆ, ಮಣ್ಣಿನಲ್ಲೂ ಅದರ ಅಂಶ ಸೇರ್ಕೊಳ್ಳುತ್ತೆ, ಅಲ್ಲಿರ್ತಕ್ಕಂತಹ ಜೀವರಾಶಿಗಳೆಲ್ಲ ಸತ್ತೋಗ್ತವೆ, ಮತ್ತೆ ಜೀವರಾಶಿಗಳು ಹುಟ್ಟಿ ನಿಮ್ಮ ಮಣ್ಣಿಗೆ ಜೀವ ಕೊಡೋದಾದ್ರೂ ಬಹಳ ಅದಕ್ಕೆ ಅವಧಿ ಹೆಚ್ಚಾಗುತ್ತೆ, ಹಾಗಾಗಿ ನಿಷ್ಫಲ ಆಗುತ್ತೆ, ಮಣ್ಣು ಫಲವತ್ತತೆ ಕಳ್ಕೊಳ್ಳುತ್ತೆ, ಅಲ್ಲಿ ಯಾವುದೇ ಜೈವಿಕ ಕ್ರಿಯೆ ನಡೆಯೋದಿಲ್ಲ. ಇದು ಒಂದು ಪ್ರಮುಖವಾದ ತಪ್ಪು ನಮ್ಮ ರೈತರಲ್ಲಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಅದನ್ನ ವರ್ಷಕ್ಕೆ 1 ಬಾರಿ ಮಾತ್ರ, ಅದು ಕೂಡ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಯಾವಾಗ ಈ ಮಳೆಗಾಲ ಮುಗಿದು ಕೊನೆಯ ಹಸಿ ಇದ್ದಾಗ ಒಡೆದ ಮೇಲೆ ಮತ್ತೆ ಯಾವುದೇ ಮುಂದ್ಗಡೆ ಹಸಿ ಆಗಬಾರ್ದು. ಒಂದು ನಾವೇನು ಗ್ಲೈಫೋಸೇಟ್ ಅಂತ ಹೊಡಿತೀವಿ, ಅದು ಒಡೆದ ಮೇಲೆ ಒಂದು ವೇಳೆ ಹಸಿ ಆಯಿತು, ನೆಲ ಮಳೆ ಬಂತು ಅಥವಾ ನಾವೇ ನೀರು ಹಾಯಿಸಿದ್ವಿ, ಅದು ಹಸಿ ಆಯಿತು ಅಂದರೆ ಅದರ ಅಂಶ ಫುಲ್ ಕಡಿಮೆ ಆಗುತ್ತೆ, ಯಾವುದೇ ಒಂದು ಹತೋಟಿ ಬರೋದಿಲ್ಲ. ಹಾಗಾಗಿ ಅದನ್ನು ಒಡೆದ ಮೇಲೆ ಯಾವುದೇ ಕಾರಣಕ್ಕೂ ನಾವು ನೀರನ್ನು ಹಾಯಿಸಬಾರ್ದು ಸ್ವಲ್ಪ ದಿವಸ, ಮತ್ತೆ ಅದು ಹಸಿ ಆಗಬಾರ್ದು, ಅವಾಗ ಮಾತ್ರ ಅದರ ಹತೋಟಿ ಹುಲ್ಲಿನ ಹತೋಟಿ ನಮಗೆ ಕಂಡುಬರುತ್ತೆ. ಹಾಗಾಗಿ ಹಗಲೆಲ್ಲ ಹೊಡಿಬಾರ್ದು, ವರ್ಷಕ್ಕೆ 1 ಬಾರಿ ಮಾತ್ರ ಈ ಗ್ಲೈಫೋಸೇಟನ್ನು ಹೊಡೆಯೋದ್ರಿಂದ ನಮ್ಮ ಮುಂದಿನ ಪೀಳಿಗೆಗೆ ಉತ್ತಮ ಫಲವತ್ತತೆ ಗುಣಮಟ್ಟ ಉಳಿಸ್ಕೊಂಡು ಕೊಡ್ಬೋದು ಅಂತೇಳಿ ಹೇಳ್ತೇನೆ. ರಸಗೊಬ್ಬರಗಳ ವಿಚಾರ ನಾನು ಈಗಾಗಲೇ ಹೇಳಿದೆ ನಿಮಗೆ. ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ರೈತರು ಕೆಲವೊಂದು ಗಮನ ಇಟ್ಕೊಳ್ಬೇಕಾಗುತ್ತೆ. ಏನಂತಂದ್ರೆ ಮಣ್ಣು ಪರೀಕ್ಷೆ ಆಧಾರಿತ ರಸಗೊಬ್ಬರಗಳನ್ನು ಉಪಯೋಗಿಸಬೇಕಾಗುತ್ತೆ. ಮಣ್ಣಿನಲ್ಲಿ ಏನು ಅಂಶ ಇದೆ ಅದಕ್ಕೆ ಬೇಕಾದ ಪೂರಕ ಅಂಶ ಮಾತ್ರ ನಾವು ಕೊಡಬೇಕಾಗುತ್ತೆ. ಈ ಸಾಕಷ್ಟು ಮಣ್ಣುಗಳಲ್ಲಿ ನಾವು ಪೊಟ್ಯಾಷನ್ನ ಹಾಕೋ ಅವಶ್ಯಕತೆ ಇರಲ್ಲ. ಅಂಥ ಪ್ರಸಂಗಗಳಲ್ಲಿ ಹಾಕದೇ ಇರತಕ್ಕಂಥದ್ದು ಒಳ್ಳೆಯದು. ಇಲ್ಲಾಂದ್ರೆ ವೃತ ನಮ್ಮ ರೈತ ಬಾಂಧವರಿಗೆ ಅದರ ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ. ಅದಲ್ಲದೇ ಕೂಡ ಈಗ ಇತ್ತೀಚಿನ ದಿನಗಳಲ್ಲಿ ಇಫ್ಕೋ ಸಂಸ್ಥೆಯಿಂದ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAP ಕೂಡ ಈಗ ಬಂದಿದೆ. ಈಗ ರೈತ ಬಾಂಧವರು ಕಳೆದ 2 ವರ್ಷದಿಂದ ಅಲ್ಲಿ ನ್ಯಾನೋ ಯೂರಿಯಾವನ್ನು ಬಳಸ್ತಾ ಇದ್ದಾರೆ. ಒಂದು ನ್ಯಾನೋ ಯೂರಿಯಾ ಅಂದರೆ 1/2 ಲೀಟರ್ ಬಾಟಲ್ ಒಂದು ಎಕರೆಗೆ ಅದು ಯೂರಿಯಾ ಕೊಡ್ತಕ್ಕಂತಹ ಒಂದು ಸಾಮರ್ಥ್ಯ ಹೊಂದಿದೆ. ಅಂದ್ರೆ ಲಿಕ್ವಿಡ್ ರೂಪದ ಅದನ್ನ ಕೆಲವು ರೈತ ಬಾಂಧವರು ಏನ್ ಮಾಡ್ತಾರೆ ಬೇರೆ ರಸಗೊಬ್ಬರ ಜೊತೆಗೆ ಅಟ್ಯಾಚ್ ಕೊಡ್ತಾರೆ. ಬೇಡ ಬೇಡ ಬೇಡ ಅಂತಾರೆ, ಅದು ತಪ್ಪು. ದಯವಿಟ್ಟು ಅದನ್ನು ಉಪಯೋಗಿಸಿ, ನಿಮಗೆ ಖರ್ಚುನು ಕಡಿಮೆ ಮತ್ತೆ ಮಾಲಿನ್ಯನೂ ಕೂಡ ಆಗೋದಿಲ್ಲ. ಅದರಿಂದ ಇದ್ರದ್ದು ಒಂದು ತಾಂತ್ರಿಕತೆ ಹೇಳಬೇಕಂತಂದ್ರೆ ಅದು ಯೂರಿಯಾ ಪದಾರ್ಥ ಏನು ನಾವು ನೈಟ್ರೋಜನ್ ಅನ್ನು ಕೊಡ್ತೀವಿ ಅದು ನ್ಯಾನೋ ರೂಪದಲ್ಲಿರುತ್ತೆ. 10^-9 ಅಂತ ಅಷ್ಟು ಚಿಕ್ಕ ಕಣದ ರೂಪದಲ್ಲಿರುತ್ತೆ. ಗಿಡಗಳ ಎಲೆಗಳ ಮೇಲೆ ಇರತಕ್ಕಂಥ ಸ್ಟೊಮ್ಯಾಟೊ ಮೂಲಕ ಆ ಒಂದು ಸಾರಜನಕ ಅಂಶ ಗಿಡಕ್ಕೆ ಸೇರ್ಕೊಳ್ಳುತ್ತೆ. ಇದರಿಂದ ಅದು ನೆಲಕ್ಕೂ ಹೋಗೋದಿಲ್ಲ, ಅಲ್ಲಿ ಆಗ್ತಕ್ಕಂತಹ ಲಾಸ್ ಕೂಡ ರೈತರಿಗೆ ಆಗೋದಿಲ್ಲ. ನಾವು ಕೊಟ್ಟಿರ್ತಕ್ಕಂಥ ಪೂರ್ಣ ಪ್ರಮಾಣದ ರಸಗೊಬ್ಬರ ಕೂಡ ಗಿಡಕ್ಕೆ ಸೇರುತ್ತೆ ಇದರಲ್ಲಿ. ಹಾಗೆ ಆಮೇಲೆ ಕೇವಲ 250 ರೂಪಾಯಿ ಬೀಳುತ್ತೆ 1/2 ಲೀಟರ್. ಅಂದ್ರೆ ಒಂದ್ ಕಡೆ ಇಲ್ಲ ಸರ್, ಈಗ ನಾವು 1/2 ರೂಪದ ಒಂದು ಯೂರಿಯಾ ಗೊಬ್ಬರವನ್ನ ಕೊಡಬೇಕು ಅಂತಂದ್ರೆ ಅಲ್ಲಿ ತೇವಾಂಶ ಇರಬೇಕಾಗುತ್ತೆ. ತೇವಾಂಶ ಇರಬೇಕಾಗುತ್ತೆ ಒಂದು. ಎರಡನೆಯದು ನಾವು ಅದನ್ನ ಚೆಲ್ಲೋದಕ್ಕೆ ಲೇಬರ್ ಅನ್ನು ಉಪಯೋಗಿಸ್ತೀವಿ. ಅದೇ ಲೇಬರ್ ಅನ್ನು ಉಪಯೋಗಿಸಿದ್ರೆ ಇದು ಸಿಂಪರಣೆ ಆಗುತ್ತೆ ಒಂದು. ಎರಡನೇದು ನಾವು ಹಾಕಿರ್ತಕ್ಕಂಥ 50 ಕೆಜಿ ಯೂರಿಯಾದಲ್ಲಿ 23 ಕೆಜಿ ಸಾರಜನಕ ಇರುತ್ತೆ. ಆ ಒಂದು 23 ಕೆಜಿನಲ್ಲಿ ಕೇವಲ 30% ಅಷ್ಟೇ ಗಿಡಕ್ಕೆ ಸಿಗ್ತಕ್ಕಂತಹದ್ದು. 30% ಅಂದಾಗ 3.76 ಕೆಜಿ ಮಾತ್ರ ಸಾರಜನಕ ಸಿಗುತ್ತೆ. ಇನ್ನ 66% ಆವಿಯಾಗಿ ಹೋಗ್ತಕ್ಕಂತ ಒಂದು ಚಾನ್ಸಸ್ ಇರುತ್ತೆ. ಮತ್ತೆ ಕೆಳಗಡೆ ನೀರು ಹೆಚ್ಚಾದಾಗ ಲೀಚಿಂಗ್ ಆಗಿ ಭೂಮಿಲಿ ಸೇರ್ಕೊಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆದರೆ ಈ ನ್ಯಾನೋ ಯೂರಿಯಾದಲ್ಲಿ ಯಾವ ರೂಪದಲ್ಲಿ ಕೊಡೋದ್ರಿಂದ ಅಂದ್ರೆ ನಮ್ಗೆ ಯಾವ್ದು ಮಳೆ ಕಾಯುವಂತ ಅವಶ್ಯಕತೆ ಇಲ್ಲ, ಇರಬೇಕು ಅಂತ ಹೇಳಿ ಆ ತರ ಏನು ಇರಲ್ಲ. ಹೌದು, ಇರೋದಿಲ್ಲ. ಆಮೇಲೆ ನೀವು ಕೊಟ್ಟಿರ್ತಕ್ಕಂಥ ಗೊಬ್ಬರ ಪೂರ್ಣ ಪ್ರಮಾಣದಲ್ಲಿ ಗಿಡಕ್ಕೆ ಉಪಯೋಗ ಆಗುತ್ತೆ. ಇಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಪ್ರಮಾಣದಲ್ಲಿ ಶೇಕಡ 30-40% ಅಷ್ಟೇ ಉಪಯೋಗ ಆಗುತ್ತೆ. ಅಲ್ಲಿ 100%-100% ಉಪಯೋಗ ಆಗುತ್ತೆ. ಆಮೇಲೆ ಕಾಸ್ಟ್ ಎಫೆಕ್ಟಿವ್. ನೀವು ಯೂರಿಯಾ ಗೊಬ್ಬರವನ್ನ 300 ರೂಪಾಯಿ ಕೊಟ್ಟು ತಗೊಂಬಂದು ನೀವು ಚೆಲ್ಲಿದ್ರೆ ನಿಮಗೆ ಅದರಿಂದ ಉಪಯೋಗ ಆಗ್ತಕ್ಕಂಥದ್ದು ಕೇವಲ 120 ರೂಪಾಯಿ ಅಷ್ಟೇ ಉಪಯೋಗ ಆಗಿರುತ್ತೆ. ಬಟ್ ಇಲ್ಲಿ 250 ರೂಪಾಯಿ ಉಪಯೋಗಿಸಿದ್ರೆ 250 ರೂಪಾಯಿ ಉಪಯೋಗ ಆಗಿರುತ್ತೆ. ಮತ್ತೆ ಇಳುವರಿನೂ ಚೆನ್ನಾಗಿ ಬರುತ್ತೆ. ನಾನು ಇದೇ ತರಹ ಈಗ DAP ಕೂಡ ಪ್ರಾರಂಭ ಮಾಡಿದ್ರೆ ಈ ವರ್ಷದಿಂದ 8:16 ಅಂದ್ರೆ 8 ಸಾರಜನಕ 16 ರಂಜಕ ಇರುತ್ತೆ. ಇದು ಕೂಡ ಒಂದು 50 ಕೆಜಿ DAP ಸಮನಾಗಿರುತ್ತೆ. ಇದ್ರ ಬೆಲೆ 370 ರೂಪಾಯಿ ಇರುತ್ತೆ. ಈಗ ನೀವು DAP ಅನ್ನು ತಗೊಳ್ಳೋದೇ ಆದ್ರೆ 1,350 ರೂಪಾಯಿ ಕೊಡಬೇಕಾಗುತ್ತೆ. ಇದು ಕೇವಲ 370 ರೂಪಾಯಿಗೆ ಸಿಗುತ್ತೆ. ಇದು ಇನ್ನೊಂದು DAP ಒಂದು ಅಡ್ವಾಂಟೇಜ್ ಏನು ಅಂತಂದ್ರೆ ಇದನ್ನ ಬೀಜ ಬಿತ್ತನೆ ಮಾಡಬೇಕಾದ್ರೆ ಬೇಕಾದ್ರೆ ಸೀಡ್ ಟ್ರೀಟ್ಮೆಂಟ್ ಬೀಜೋಪಚಾರ ಮಾಡಿ ಬಿತ್ತಬಹುದು. ಅವಾಗ ಡೈರೆಕ್ಟ್ ಆಗಿ ಅದಕ್ಕೆ DAP ಅಂದ್ರೆ ಸಾರಜನಕ ಮತ್ತು ರಂಜಕ ಎರಡು ಅಂಶಗಳು ಕೂಡ ಆ ಬಿತ್ತನೆ ಮೊಳಕೆಗೆ ಸಿಗ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಈಗೇನು ಹೊಸ ಟೆಕ್ನಾಲಜಿ ಇದೇನು ಬಂದಿದೆ ನ್ಯಾನೋ DAP ಮತ್ತೆ ನ್ಯಾನೋ ಯೂರಿಯಾ, ದಯವಿಟ್ಟು ರೈತ ಬಾಂಧವರು ಇದನ್ನ ಅಡಾಪ್ಟ್ ಮಾಡ್ಕೋಬೇಕು. ಇದನ್ನ ಮಾಡೋದ್ರಿಂದ ಹೆಚ್ಚು ರೈತರಿಗೇನೆ ಖರ್ಚುನು ಕಡಿಮೆ ಆಗುತ್ತೆ, ಮತ್ತೆ ಮಾಲಿನ್ಯನು ಕಡಿಮೆ ಆಗುತ್ತೆ, ಮತ್ತೆ ಉತ್ತಮ ಆಹಾರನು ಸಿಗುತ್ತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಈ ಒಂದು ತಾಂತ್ರಿಕತೆ ಬಗ್ಗೆ ಕೂಡ ರೈತ ಬಾಂಧವರು ಗಮನ ವಹಿಸಿ ಉಪಯೋಗಿಸ್ತಕ್ಕಂಥದ್ದು ಒಳ್ಳೆಯದು. ಒಳ್ಳೇದು ಸರ್. ಇಲ್ಲೇ ತನಕ ಈ ಒಂದು ವಿವಿಧ ಕೃಷಿ ಪರಿಕರಗಳನ್ನ ರೈತರು ಖರೀದಿಸುವಾಗ ರೈತರು ಗಮನಿಸಬೇಕಾದ ಅಂಶಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಇವತ್ತು ನಮ್ಮ ರೈತರಿಗೆ ಒದಗಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ಧನ್ಯವಾದಗಳು ಸರ್. ಇದುವರೆಗೂ ವಿವಿಧ ಕೃಷಿ ಪರಿಕರಗಳನ್ನ ಖರೀದಿಸುವಾಗ ರೈತರು ಗಮನಿಸಬೇಕಾದ ಅಂಶಗಳು ಈ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು UM ಮರುಳಸಿದ್ದೇಶ್. 1,000+ ಹಾಗೂ 34 LPA ಪ್ಲೇಸ್ಮೆಂಟ್ ಒದಗಿಸಿದ ಇತಿಹಾಸ ಹೊಂದಿರುವ ದಾವಣಗೆರೆಯ ಹೆಮ್ಮೆಯ GM ಯೂನಿವರ್ಸಿಟಿಯಲ್ಲಿ 49 UG ಹಾಗೂ 21 PG ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ದಾಖಲಾತಿಗಾಗಿ ಸಂಪರ್ಕಿಸಿ www.gmu.ac.in. ದೂರವಾಣಿ ಸಂಖ್ಯೆ 6364-25993. ಈಗ ಕೇಳಿ ಜನಪದ ಗೀತೆ. ತವರು ಮನೆಗೆ ಪಂಚಮಿ ಹಬ್ಬಕ್ಕ ಗೌರಿ ಹಬ್ಬಕ್ಕ ಕರ್ಪಕ ಕರ್ಪಕ ಕರ್ಕೊಂಡು ಬರ್ತಾರ್ರಿ. ಅವು ಹೇಳ್ತಾಳು ಮಗಗ, ಹೋಗಪ್ಪ ತಂಗಿನ ಕರ್ಕೊಂಡು ಬಾ ಅಂತ. ಎಷ್ಟ ಆದ್ರೂ ಹಡದ ಕಳ್ ನೋಡ್ರಿ. ಅವ್ವ ಹೇಳಿದ ಕೂಡಲೇ ಅನ್ನಿದ್ದವ ಎತ್ತಿಗೆ ಜೂಲ ಹಾಕೊಂಡ ಗೆಜ್ಜಿ ಕಟ್ಕೊಂಡ ಸವಾರಿ ಬಂಡಿ ಹೊಡ್ಕೊಂಡ ಕಿಲಾರಿ ಓರಿ ತಗೊಂಡ ಹೋಗ್ತಾನ್ರಿ ತಂಗಿ ಮನೆಗೆ. ಆದ್ರೆ ಎದ್ರ ಸಲುವಾಗಿ ಅವ್ ಕರ್ಯಾಕ್ ಹೋಗಿದ್ದಂದ್ರ, ಬಾರ ತಂಗ್ಯವ್ವ ನೀ ಜಾತರಿಗೆ, ಬಾರ ತಂಗ್ಯವ್ವ ನೀ ಜಾತರಿಗೆ, ನಮ್ಮೂರ ಜಾತ್ರೆಯ ದೇವಿ ತೇರಿಗೆ, ನಮ್ಮೂರ ಲಕ್ಕವನ ಜಾತ್ರೆಯೂ ಬರಜಾರಿ, ನೀ ಬರಬೇಕ ನನ್ನ ತಂಗ್ಯವ್ವ, ನೀ ಬರಬೇಕ ನನ್ನ ತಂಗ್ಯವ್ವ.

ಇರಲಿ ಹೇಳ ಹಿರಿಯರ.